ಅವರೇ ಪ್ರತಿ ಕ್ವಿಂಟಾಲ್ಗೆ 6,500 ರಿಂದ 6,725 ರೂಪಾಯಿಗಳು, ನೆಲಗಡಲೆ 2,089 ರಿಂದ 7,669, ಮೆಕ್ಕೆಜೋಳ 2,440 ರಿಂದ 2,540 ರೂಪಾಯಿಗಳು, ಸೂರ್ಯಕಾಂತಿ 5,489 ರಿಂದ 6,529 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿನ ಧಾರಣೆ, ನೆಲಗಡಲೆ 4,109 ರಿಂದ 7,673 ರೂಪಾಯಿಗಳು, ಮೆಕ್ಕೆಜೋಳ 1,869 ರಿಂದ 2,601, ಸೂರ್ಯಕಾಂತಿ 6,076 ರಿಂದ 6,699 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿನ ಧಾರಣೆ ಹೀಗಿತ್ತು. ಸೇಬು ಪ್ರತಿ ಕ್ವಿಂಟಾಲ್ಗೆ 5,000 ರಿಂದ 5,800, ಬೂದುಕುಂಬಳಕಾಯಿ 800 ರಿಂದ 1,200, ಬಾಳೆಹಣ್ಣು 5,000 ರಿಂದ 5,500, ಹುರುಳಿಕಾಯಿ 2,500 ರಿಂದ 4,000, ಬೀಟ್ರೂಟ್ 1,800 ರಿಂದ 2,200, ಹಾಗಲಕಾಯಿ 3,000 ರಿಂದ 3,500 ರೂಪಾಯಿಗಳು, ಸೋರೆಕಾಯಿ 1,500 ರಿಂದ 2,000, ಬದನೆಕಾಯಿ 800 ರಿಂದ 1,200, ಗೋರಿಕಾಯಿ 3,500 ರಿಂದ 4,000, ಎಲೆಕೋಸು 500 ರಿಂದ 700 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 5,000 ರಿಂದ 6,000, ಕ್ಯಾರೆಟ್ 2,500 ರಿಂದ 3,000, ಹೂಕೋಸು 1,500 ರಿಂದ 2,000, ಸೌತೆಕಾಯಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು, ನುಗ್ಗೆಕಾಯಿ 2,500 ರಿಂದ 3,000, ಬೆಳ್ಳುಳ್ಳಿ 1,600 ರಿಂದ 3,000, ಅವರೆಕಾಯಿ 2,800 ರಿಂದ 3,200, ಹಸಿರು ಮೆಣಸಿನಕಾಯಿ 3,000 ರಿಂದ 3,800, ಕರ್ಬೂಜ 1,000 ರಿಂದ 1,500 ರೂಪಾಯಿಗಳು, ನವಿಲುಕೋಸು 2,000 ರಿಂದ 2,500, ಬೆಂಡೆಕಾಯಿ 3,000 ರಿಂದ 3,500, ನಿಂಬೆಹಣ್ಣು 1,900 ರಿಂದ 2,500, ಮೂಸಂಬಿ 2,000 ರಿಂದ 2,800, ಈರುಳ್ಳಿ 500 ರಿಂದ 1,750 ರೂಪಾಯಿಗಳು, ಪಪ್ಪಾಯಿ ಪ್ರತಿ ಕ್ವಿಂಟಾಲಿಗೆ 1,000 ರಿಂದ 1,800 ರೂಪಾಯಿಗಳು, ಅನಾನಸ್ 1,000 ರಿಂದ 1,500, ದಾಳಿಂಬೆ 2,000 ರಿಂದ 2,800, ಆಲೂಗಡ್ಡೆ 1,900 ರಿಂದ 2,200, ಮೂಲಂಗಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಹೀರೆಕಾಯಿ 3,000 ರಿಂದ 3,500, ಸೀಮೆ ಬದನೆಕಾಯಿ 1,600 ರಿಂದ 2,000, ಸುವರ್ಣಗೆಡ್ಡೆ 2,800 ರಿಂದ 3,200, ತೊಂಡೆಕಾಯಿ 2,500 ರಿಂದ 3,000 ರೂಪಾಯಿಗಳು, ಹಾಗೂ ಟೊಮ್ಯಾಟೊ ಪ್ರತಿ ಕ್ವಿಂಟಾಲಿಗೆ 400 ರಿಂದ 600 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿನ ಧಾರಣೆ, ಸಜ್ಜೆ ಪ್ರತಿ ಕ್ವಿಂಟಾಲಿಗೆ 2,724 ರೂಪಾಯಿಗಳಿಂದ 2,738 ರೂಪಾಯಿಗಳು, ಹೆಸರುಕಾಳು 5,021 ರಿಂದ 5,031 ರೂಪಾಯಿಗಳು, ನೆಲಗಡಲೆ 3,699 ರಿಂದ 7,722, ಜೋಳ 1,906 ರೂಪಾಯಿಗಳು, ಮೆಕ್ಕೆಜೋಳ 2,317 ರಿಂದ 2,466 ರೂಪಾಯಿಗಳು, ನವಣೆ ಹೈಬ್ರಿಡ್ 2,606 ರೂಪಾಯಿಗಳಿಂದ 2,830, ಸೂರ್ಯಕಾಂತಿ 5,709 ರೂಪಾಯಿಗಳಿಂದ 1,190 ರೂಪಾಯಿಗಳು. ಇನ್ನು ಹರಪನಹಳ್ಳಿ ಮಾರುಕಟ್ಟೆಯಲ್ಲಿನ ಧಾರಣೆ, ರಾಗಿ ಪ್ರತಿ ಕ್ವಿಂಟಾಲಿಗೆ 1,860 ರೂಪಾಯಿಗಳಿಂದ 2,400 ರೂಪಾಯಿಗಳು. ಮಾರುಕಟ್ಟೆ ಧಾರಣೆಯನ್ನ ಕೇಳಿದ್ರಲ್ಲ, ಈಗ ಕೇಳಿ ಕಾರ್ಯಕ್ರಮ ವೇಗಿಲ ಮಿಡಿತ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ, ನಾನು ಡಾಕ್ಟರ್ ನಾಗ್ತಿಹಳ್ಳಿ ಅರುಣ್ ಕುಮಾರ್, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೃಷಿ ವಿಜ್ಞಾನಿಯಾಗಿ ಕೃಷಿ ವಿಸ್ತರಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಹೇಳ್ತಿರ್ತಕ್ಕಂಥ ವಿಚಾರ, ಅಡಿಕೆ ಮತ್ತು ತೆಂಗುವಿನಲ್ಲಿ ಅಂತರ ಬೆಳೆಯಾಗಿ ಕೋಕೋ ಬೆಳೆಯಿಂದ ನಮ್ಮ ರೈತರು ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಡಿಕೆಯ ವಿಸ್ತೀರ್ಣ ತುಂಬ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷಕ್ಕೆ ನಿಮಗೆ 20% 30% ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಅಡಿಕೆಯಲ್ಲಿ ಬೆಲೆಯಲ್ಲಿ ನಾವು ಏರು ಇಳಿತವನ್ನ ಕಾಣೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಆದ್ರಿಂದ ನಮ್ಮ ರೈತರು ಇದನ್ನ ಮನಗಂಡು ಅಡಿಕೆ ಒಳಗಡೆ ಹಲವಾರು ಅಂತರ ಬೆಳೆಗಳನ್ನ ಮಾಡ್ಕೊಳ್ಬಹುದು. ಅಡಿಕೆ ಒಳಗಡೆ ಅಥವಾ ತೆಂಗು ಬೆಳೆಯಲ್ಲಿ ಸೂಕ್ತವಾದ ಅಂತರ ಬೆಳೆ ಯಾವುದು ಅಂತಂದ್ರೆ ಕೋಕೋ. ಈ ಕೋಕೋವನ್ನು ಸಾಮಾನ್ಯವಾಗಿ ಏನು ಮಾಡ್ತಿರು ಅಂದರೆ ಈ ಕೋಸ್ಟಲ್ ಏರಿಯಾಗಳಲ್ಲಿ ಬೆಳೀತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಈ ಕೋಕೋವನ್ನು ಕೋಸ್ಟಲ್ ಏರಿಯಾ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಅರೆ ಮಲೆನಾಡು ಆಗಿರ್ಬೋದು, ಬಯಲುಸೀಮೆಯಲ್ಲೂ ಕೂಡ ನಮ್ಮ ರೈತರು ಬೆಳೆದು ಅದನ್ನು ಯಶಸ್ಸನ್ನು ಗೊಳಿಸಿದ್ದಾರೆ. ಆದ್ದರಿಂದ ಈ ಒಂದು ತೆಂಗು ಮತ್ತು ಅಡಕೆ ಇರತಕ್ಕಂಥ ಬೆಳೆಗಾರರು ಈ ಕೋಕೋವನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ನಾಟಿಯನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು. ಯಾವ ರೀತಿ ಅಂದರೆ ಈ ಕೋಕೋನಲ್ಲಿ ನಾವು ಮೂರು ರೀತಿ ತಳಿಗಳನ್ನು ಕಾಣ ಬಯಸ್ತೀವಿ. ಅದರಲ್ಲಿ ಒಂದು ಕ್ರಯೋಲ್ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ಅಥವಾ ನಮ್ಮ ಕೇರಳದ ಮತ್ತೊಂದು ವೆರೈಟಿ ಇದೆ, ಅದನ್ನು ಕೂಡ ನೀವು ಅದನ್ನು ಅಳವಡಿಸ್ಕೊಳ್ಬೋದು. ಕೋಕೋವನ್ನು ಅಡಕೆಗೆ ಬಂದರೆ ನಾವು ಸಾಮಾನ್ಯವಾಗಿ ಅಡಕೆಯನ್ನು ನಾವು ನಾಟಿ ಮಾಡಬೇಕಾದ್ರೆ 9x8 ಮಾಡ್ತೀವಿ, 9x9 ಮಾಡ್ತೀವಿ, 10x10 ಮಾಡ್ತೀವಿ. ನೀವು ಕೋಕೋ ಅಲ್ಲಿ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾವು ಕೋಕೋ ಅಂತರ ಬೆಳೆಯಾಗಿ ಬೆಳಿಬೇಕು ಅಂತಂದಾಗ ಅಡಕೆಯನ್ನು 10x10 ಹಾಕಲು ಸೂಕ್ತ. ಈಗ ಅಡಕೆ ಒಳಗಡೆ ಕೋಕೋವನ್ನು ಮಾಡಬೇಕಾದ್ರೆ 18x9 ಸ್ಪೇಸ್ ಕೊಟ್ಕೊಳ್ಳಿ. ಈ ರೀತಿ ಕೊಟ್ಟಾಗ ನಿಮಗೆ ಸಾಮಾನ್ಯವಾಗಿ 1 ಎಕರೆನಲ್ಲಿ ಕೋಕೋ ಒಂದು 200 ಗಿಡ ಬರುತ್ತೆ. ನೀವು ಕೋಕೋವನ್ನು ನೆಡಬೇಕಾದ್ರೆ ಗುಂಡಿ ಫಸ್ಟು, ಇದನ್ನು 1.5 ಆಳ, 1.5 ಅಗಲ, 1.5 ಉದ್ದ, ಇದನ್ನು ಗುಂಡಿ ಮಾಡಿ ಈ ಕೋಕೋನ ನೆಡೋಕ್ಕಿಂತ ಮುಂಚೆ ತುಂಬ ಒಳ್ಳೆ ಉತ್ಕೃಷ್ಟವಾದ ಕೊಟ್ಟಿಗೆ ಗೊಬ್ಬರ, ಹಸಿರೆಳೆ ಗೊಬ್ಬರ, ಮೇಗ್ಲು ಮಣ್ಣು, ಈ ಮೂರನ್ನು ಮಿಕ್ಸ್ ಮಾಡಿ ಆ ಗೊಬ್ಬರವನ್ನು ತುಂಬಿ ಕೋಕೋ ಗಿಡವನ್ನು ನೆಡಬೇಕು. ಈ ಕೋಕೋ ಗಿಡವನ್ನು ನೆಟ್ಟಾದ್ಮೇಲೆ ನಿಮಗೆ 2-3 ವರ್ಷಕ್ಕೆ ಇದು ಇಳುವರಿ ಕೊಡಲು ಪ್ರಾರಂಭಿಸುತ್ತೆ. ನಿಮಗೆ 3ನೇ ವರ್ಷಕ್ಕೆ ಸರಿಸುಮಾರು 2-2.5 ಕೆಜಿ 3 ಕೆಜಿ ಕೋಕೋವನ್ನು ನೀವು ಪಡ್ಕೋಬಹುದು. ಇವತ್ತು ಸಾಮಾನ್ಯವಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಕೋಕೋಗೆ ದರ 1 ಕೆಜಿಗೆ 150-200 ರೂಪಾಯಿ ಇದೆ. ನಿಮಗೆ ಇದು 3 ವರ್ಷ ಅಥವಾ 4ನೇ ವರ್ಷಕ್ಕೆ 2-3 ಕೆಜಿ ಕೊಡುತ್ತೆ. ನೀವು ಅದೇ ನೀವು 6 ವರ್ಷಕ್ಕೆ ಹೋದರೆ ಇದು 4 ಕೆಜಿವರೆಗೂ ನಿಮ್ಗೆ ಕೊಡುತ್ತೆ. 3 ಕೆಜಿ ಕನಿಷ್ಠ ಪಕ್ಷ ನಮಗೆ ಕೋಕೋಯಿಂದ ಕೋಕೋ ಸಿಕ್ಕಿದ್ರೆ 150 ರೂಪಾಯಿ ಕೆಜಿ ಅಂತಿದ್ರು ಕೂಡ ಇವತ್ತು 450 ರೂಪಾಯಿ ಆಗುತ್ತೆ. ಸರಾಸರಿ 500 ರೂಪಾಯಿ ಒಂದು ಗಿಡ ಸಿಕ್ಕಿದ್ರೆ ನಮ್ಗೆ 100 ಗಿಡ ಆದರೆ 100,000 ರೂಪಾಯಿ ನಮ್ಗೆ ಬರೀ ಕೋಕೋಯಿಂದ ಸಿಗುತ್ತೆ. ಸಾಮಾನ್ಯವಾಗಿ ಇದು ಯಾವುದೇ ಖರ್ಚಿಲ್ಲದ ಬೆಳೆ. ಈ ಕೋಕೋಯಿಂದ ನಮಗೆ 2-3 ರೀತಿ ನಮಗೆ ಅನುಕೂಲ. ಒಂದೇ ಅನುಕೂಲ ಏನಪ್ಪ ಅಂದರೆ ಕೋಕೋಯಿಂದ ನಮಗೆ ಕೋಕೋವನ್ನು ತೆಗೆದು ಮಾರಾಟ ಮಾಡಬಹುದು ಒಂದು. ಎರಡನೇದೇನಪ್ಪ ಅಂದರೆ ಕೋಕೋಯಿಂದ ಪ್ರತಿ ವರ್ಷ ಇದೇನು ಮಾಡುತ್ತೆ, 2 ಬಾರಿ ಇದು ಎಲೆಯನ್ನು ಉದುರಿಸುತ್ತೆ. ನಿಮಗೆ ವರ್ಷಕ್ಕೊಂದು ಬಾರಿ ಇದನ್ನು ಪ್ರೂನಿಂಗ್ ಮಾಡಿಕೊಂಡು ನಿಮಗೆ ಆ ಪ್ರೂನಿಂಗ್ ಮಾಡಿದ್ಮೇಲೆ ಆ ಒಂದು ಕೋಕೋದ ಎಲೆ ಆ ಕಡ್ಡಿಗಳನ್ನೆಲ್ಲ ಭೂಮಿಗೆ ಸೇರಿಸಿದಾಗ ಉತ್ಕೃಷ್ಟವಾದ ನಿಮಗೆ ಸಾವಯವ ಗೊಬ್ಬರವಾಗುತ್ತೆ. ಇಲ್ಲಿ ನೀವೇನು ಕೋಕೋ ಬೆಳೆಯಿಂದ ನೀವು ಬಂದಂಥ ಆದಾಯದಲ್ಲಿ ನಿಮ್ಮ ಅಡಕೆ ಮತ್ತು ಬೇರೆ ಬೆಳೆಗಳೆಲ್ಲನೂ ಕೂಡ ಇದು ನಿರ್ವಹಣೆ ಮಾಡ್ಕೋಬೋದು. ಕೋಕೋಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ. ಕೋಕೋವನ್ನು ನೀವು ಕಟಾವು ಮಾಡಿದಾದಮೇಲೆ ಕೋಕೋವನ್ನು ತಂದು ನೀವು ಒಂದು ಕಡೆ ಶೇಖರಣೆ ಮಾಡಿದ್ಮೇಲೆ ಅದನ್ನು 24 ಗಂಟೆ ಒಳಗಡೆ ಆ ಕೋಕೋ ಇರ್ತಕ್ಕಂಥದ್ದನ್ನು ಒಡಿಬೇಕು. ಆ ಒಡೆದಾದ್ಮೇಲೆ ಒಳಗಡೆ ಬಿಳಿ ಪಲ್ಪ್ ಇರುತ್ತೆ, ಆ ಪಲ್ಪ್ ಏನು ಮಾಡಬೇಕು ಅಂದರೆ ಒಂದು ಗೋಣಿ ಚೀಲದಲ್ಲಿ ತುಂಬಿಡಬೇಕು. ಆ ಗೋಣಿ ಚೀಲದಲ್ಲಿ ನೀವು ಅದನ್ನು ತುಂಬಿಟ್ಟಾಗ ಒಂದು 4 ದಿನ ತುಂಬಿಟ್ಟಾಗ ಆ ಇರ್ತಕ್ಕಂಥ ಪಲ್ಪ್ ಎಲ್ಲ ಹೋಗಿ ಬರೀ ಬ್ಲ್ಯಾಕ್ ಸೀಡ್ಸ್ ಆಗುತ್ತೆ. ಈ ಒಂದು ಸೀಡ್ಸ್ ಏನು ಮಾಡಬೇಕು ಅಂದರೆ ನೀವು ಬಿಸಿಲಿನಲ್ಲಿ ಒಂದು 5-6 ದಿನ ಅದನ್ನು ಹಾರಾಕಬೇಕು. ಯಾವಾಗ ನೀವು ಬಿಸಿಲಲ್ಲಿ ಹಾಕ್ತಿರೋ ಒಂದು 6 ದಿನಕ್ಕೆಲ್ಲ ಅದು ಒಳ್ಳೆ ತುಂಬ ಅದು ಫುಲ್ ಬ್ಲ್ಯಾಕ್ ಬರುತ್ತೆ, ಆಗ ಅದು ನಿಮಗೆ ಅದು ರೆಡಿ ಕೋಕೋ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ನಾಗ್ತಿಹಳ್ಳಿ ಅರುಣ್ ಕುಮಾರ್ ಕೃಷಿ ವಿಜ್ಞಾನಿ ಇವರನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 7338110209. ನಮಸ್ಕಾರಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700001 4242 8700001 4242. ಸಂದರ್ಶನವನ್ನ ಕೇಳೋಣ. ಅದಕ್ಕಿಂತ ಮುಂಚೆ ಬಿಆರ್ ಛಾಯಾ ಮತ್ತು ಕೆಎಸ್ ಸುರೇಖ ಅವರ ಧ್ವನಿಯಲ್ಲಿರುವ ಒಂದು ಜನಪದ ಗೀತೆಯನ್ನ ಕೇಳ್ಕೊಂಡು ಬಂದ್ಬಿಡೋಣ. ಜನಪದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಅಲ್ವಾ. ಇನ್ನು ಮುಂದೆ ರಾಸಾಯನಿಕ ಗೊಬ್ಬರಗಳ ಸಮರ್ಥ ಬಳಕೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ HM ಸಣ್ಣಗೌಡ್ರು ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಗೊಬ್ಬರಗಳ ಒಂದು ಸಮರ್ಥ ಬಳಕೆ ಅಂದರೆ, ರೈತ ಬಂಧುವರೇ, ನಾವು ಕೃಷಿಯಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತೀವಿ ಮತ್ತು ಯಥೇಚ್ಛವಾಗಿ ಬಳಸ್ತೀವಿ. ನಮಗೆ ಅದರ ಒಂದು ವೈಜ್ಞಾನಿಕ ಮಾಹಿತಿ ಇಲ್ಲದಂಗೆ ಹೀಗೆ ಬೇಕಾದರೂ ಹಾಗೆ ಕೆಲವರು ರೈತರು ಕೃಷಿಯಲ್ಲಿ ಅವುಗಳನ್ನು ಬಳಸೋಂತ ನೋಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನು ಹೇಗೆ ಬಳಸಬೇಕು ಮತ್ತು ಇವು ಬೆಳೆಗಳಿಗೆ ತೊಂದರೆ ಆಗಲಾರ್ದಂಗೆ ಹೇಗೆ ಅವನ್ನು ನಾವು ಬಳಸಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ HM ಸಣ್ಣಗೌಡ್ರು, ನಮಸ್ಕಾರ ಸಣ್ಣಗೌಡ್ರಿಗೆ. ನಮಸ್ಕಾರ ಸರ್. ಸರ್, ಈ ರಾಸಾಯನಿಕ ಗೊಬ್ಬರಗಳ ಒಂದು ಸಮರ್ಥ ಬಳಕೆ ಬಗ್ಗೆ ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡಿ. ಅಂದರೆ ನಾವು ಕೃಷಿಯಲ್ಲಿ ನಮ್ಮ ರೈತರು ಸಾಕಷ್ಟು ಗೊಬ್ಬರಗಳನ್ನು ಬಳಸ್ತಾರೆ, ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಅವ್ರದ್ದೇ ಒಂದು ವಿಧಾನದಲ್ಲೇ ಬಳಸ್ತಾರೆ. ಇವತ್ತು ನಾವು ಈ ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಕೃಷಿಯಲ್ಲಿ ಬಳಸುವಂಥ ಗೊಬ್ಬರಗಳ ಮೂಲಗಳು ಯಾವ್ಯಾವ ಇದ್ದಾವೆ? ಅವು ರಾಸಾಯನಿಕ ಇರ್ಬೋದು, ಸಾವಯವ ಇರ್ಬೋದು, ಯಾವ ರೀತಿ ಗೊಬ್ಬರಗಳು ನಮಗೆ ಕೃಷಿಯಲ್ಲಿ ಸಿಗ್ತವೆ? ಸರ್, ಗೊಬ್ಬರಗಳು ಅನ್ನೋಕ್ಕಿಂತ ಮುಂಚೆ ನಾವು ಏನಪ್ಪ ಅಂತಂದರೆ ಇದನ್ನು ಪೋಷಕಾಂಶಗಳ ಮೂಲಗಳು ಅಂತಂದು ಹೇಳ್ಬೋದು. ಒಂದು ಕೃಷಿಯಲ್ಲಿ ನಮಗೇನಪ್ಪ ಅಂದರೆ ಯಾವುದೇ ಒಂದು ಬೆಳೆಯನ್ನು ನಾವು ಬೆಳಿಬೇಕು ಅಂತಂದರೆ ನಾವು ಸುಮಾರು 16 ಪೋಷಕಾಂಶಗಳು ಬೇಕು ಅಂತಂದು ಹೇಳ್ತೀವಿ. ಇವು ಎಸೆನ್ಷಿಯಲ್ ಅಂತಂದು ಹೇಳ್ತಾರೆ. ಅಂದರೆ ಅವು ಒಂದು ಬೆಳೆ ಬೆಳೀಲಿಕ್ಕೆ ಕಂಪಲ್ಸರಿ ಬೇಕೇ ಬೇಕಾಗ್ತವೆ. ಹಾಗಾಗಿ ಅವುಗಳನ್ನು ಮೂಲ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇವುಗಳನ್ನು ನಾವೇನಪ್ಪ ಅಂತಂದರೆ ಬೇರೆ ಬೇರೆ ರೂಪದಲ್ಲಿ ನಾವು ಗಿಡಗಳಿಗೆ ಒದಗಿಸ್ಬೋದು. ರೂಪದಲ್ಲಿ ಅಂತಂದರೆ ಈಗ ನಾವು ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಇರ್ಬೋದು, ಸಾವಯವ ಗೊಬ್ಬರಗಳ ಮುಖಾಂತರ ಇರ್ಬೋದು, ಅಥವಾ ಜೈವಿಕ ಗೊಬ್ಬರಗಳ ಮುಖಾಂತರ ಇರ್ಬೋದು. ಈ ಒಂದು ವಿವಿಧ ಮೂಲಗಳಿಂದ ನಾವೇನಪ್ಪ ಅಂತಂದರೆ ಈ ಪೋಷಕಾಂಶಗಳನ್ನು ಒದಗಿಸ್ಬೋದು. ಇವುಗಳನ್ನು ಪೋಷಕಾಂಶವನ್ನು ಒದಗಿಸುವಂಥ ಒಂದು ನಾವು ಆ ವಸ್ತುಗಳಿಗೆ ನಾವು ಗೊಬ್ಬರ ಅಂತಂದು ನಾವು ಕರಿತೇವೆ ಸರ್. ತಾವು ಹೇಳಿದರೆ ಜೈವಿಕ ಗೊಬ್ಬರಗಳು ಲಭ್ಯವಿದ್ದಾವೆ, ಮತ್ತು ರಾಸಾಯನಿಕಗಳು ಲಭ್ಯ ಇದ್ದಾವೆ, ಆಮೇಲೆ ಸಾವಯವ ಗೊಬ್ಬರಗಳು ನಮ್ಮ ರೈತರು ಬಳಸ್ತಾರಂತೆ. ರಾಸಾಯನಿಕ ಗೊಬ್ಬರಗಳಂದರೆ ನಾವು ಏನಂತ ನಾವು ಅವನ್ನು ಗುರುತಿಸ್ಬೋದು? ಮುಂಚಿನ ದಿನಗಳಲ್ಲಿ ನಮ್ಮ ಹಿರಿಯರು ಎಲ್ಲ ಗೊಬ್ಬರಗಳನ್ನು ಬಳಸ್ತಿದ್ರು. ಅವುಗಳು ಏನಪ್ಪಾ ಅಂತಂದರೆ ಸಾವಯವ ಅಂತ ಹೇಳ್ತೀವಿ. ಸಾವಯವ ಅಂತಂದರೆ ನಮ್ಮ ಕೃಷಿಯಲ್ಲಿ ಬರ್ತಕ್ಕಂಥ ತ್ಯಾಜ್ಯವನ್ನು ಬಳಸಿ ಅದನ್ನು ಕೊಳೆಸಿಬಿಟ್ಟು ಅದರಿಂದ ಬರ್ತಕ್ಕಂಥ ಗೊಬ್ಬರವನ್ನು ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಎರಡನೇದು ಜೈವಿಕ ಗೊಬ್ಬರ ಅಂತ. ಜೈವಿಕ ಗೊಬ್ಬರಗಳು ಅಂತಂದರೆ ಈ ಸೂಕ್ಷ್ಮಾಣುಜೀವಿಗಳು, ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ಕೊಂಡು ಬಿಟ್ಟು ನಾವು ಕೃಷಿಯಲ್ಲಿ ಅವನ್ನ ಗೊಬ್ಬರಗಳಾಗಿ ಬಳಸ್ತೀವಿ. ನಾವು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಜೈವಿಕ ಗೊಬ್ಬರದಲ್ಲಿ ಸಾರಜನಕವನ್ನು ಸ್ಥಿರೀಕರಿಸುವ ಗೊಬ್ಬರವಾಗಿರ್ತಕ್ಕಂಥ ಅಜೋಸ್ಪಿರ್ಲಮ್ ಅಂತ ಇರ್ಬೋದು, ಅಜಿಟೋಬ್ಯಾಕ್ಟರ್ ಅಂತ ಬರ್ತವೆ, ಮತ್ತು ರೈಜೋಬಿಯಂ ಅಂತಂದು ಬರ್ತವೆ. ಹಾಗೆ ಫಾಸ್ಫರಸ್ ಸಾಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತವೆ. ಅದೇ ರೀತಿಯಾಗಿ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತವೆ, ಜಿಂಕ್ ಸಾಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತವೆ. ಇವುಗಳು ಏನು ಅಂತಂದರೆ ಸೂಕ್ಷ್ಮಾಣುಜೀವಿಗಳು ಮೂಲತಃವಾಗಿ, ಅವುಗಳನ್ನು ಗೊಬ್ಬರವಾಗಿ ಬಳಸ್ತಾರೆ. ಇತ್ತೀಚೆಗೆ ಕೆಲವೊಂದು ಸಮ್ಮಿಶ್ರಣಗಳು ಕೂಡ ಬರ್ತವೆ. ಈ ಎಲ್ಲ ನಾಲ್ಕು ಜೈವಿಕ ಗೊಬ್ಬರಗಳನ್ನು ಸೇರಿ ಸಮ್ಮಿಶ್ರಣ ಅಂತ ಬರ್ತವೆ. ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಅಂತಂದರೆ ಇವು ಕಾನ್ಸಂಟ್ರೇಟೆಡ್ ಗೊಬ್ಬರಗಳಾಗಿರ್ತವೆ. ಇವುಗಳಲ್ಲಿ ಏನಪ್ಪ ಅಂತಂದರೆ ಈಗ ಮುಂಚೆ ಹೇಳಿದಂಗೆ ಸಾವಯವ ಗೊಬ್ಬರದಲ್ಲಿ ಏನಪ್ಪ ಅಂತಂದರೆ ಇಂದಿಷ್ಟೇ ಪ್ರಮಾಣದಲ್ಲಿ ಈ ಪೋಷಕಾಂಶಗಳು ಇರಬೇಕು ಅಂತಂದಿರಲ್ಲ. ಆದರೆ ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಏನಪ್ಪ ಅಂತಂದರೆ ಒಂದು ಡೆಫಿನೆಟ್ ಇದರಲ್ಲಿ ಇಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಅಂದರೆ ಆ ಪೋಷಕಾಂಶಗಳು ಇರಬೇಕು ಅಂತಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಈಗ ಯೂರಿಯಾವನ್ನು ತೊಗೊಂಡ್ರೆ, ಯಾಕಂದರೆ ಅದನ್ನು ಜಾಸ್ತಿ ನಮ್ಮ ರೈತರು ಬಳಸುವಂಥ ಗೊಬ್ಬರ, ಯೂರಿಯಾದಲ್ಲಿ 46% ಸಾರಜನಕ ಇರಬೇಕು ಅಂತಂದಿರತೈತೆ. ಆ 46% ಇರಲೇಬೇಕು, ಇರದೇ ಇದ್ದರೆ ಅದು ರಿಜೆಕ್ಟೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಈಗ ಬೇರೆ ಬೇರೆ ಮೂಲ ಗೊಬ್ಬರಗಳು ಅಂತಂದು ಹೇಳ್ತೀವಿ. ಈಗ ಸಾರಜನಕ ರಂಜಕ ಪೊಟ್ಯಾಶಯುಕ್ತ ಗೊಬ್ಬರಗಳು ಮತ್ತು ಮೈಕ್ರೋನ್ಯೂಟ್ರಿಯಂಟ್ ಯುಕ್ತ ಗೊಬ್ಬರಗಳನ್ನು, ಇವುಗಳು ಏನಪ್ಪ ಅಂತಂದರೆ ಸಿಂಥೆಟಿಕ್ ಅಂದರೆ ಮಾನವ ನಿರ್ಮಿತ ಅಂತಂದು ಹೇಳ್ಬೋದು. ಇವುಗಳನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಅಂತಂದರೆ ಭೂಮಿಯಲ್ಲಿ ಸಿಗತಕ್ಕಂಥ ವಿವಿಧ ಖನಿಜಗಳನ್ನು ಬಳಸಿಬಿಟ್ಟು ಈ ಒಂದು ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಾರೆ. ಆದರೆ ಸಾವಯವ ರೂಪದಲ್ಲಿ ಇರತಕ್ಕಂಥ ಗೊಬ್ಬರಗಳು ಯಾವ ರೀತಿ ಇರ್ತವೆ ಅಂತಂದರೆ ಅವು ನೈಜವಾಗಿ ಪ್ರಾಕೃತಿಕವಾಗಿ ಸಿಕ್ಕತಕ್ಕಂಥ ಗೊಬ್ಬರಗಳು ಸಾವಯವ ಗೊಬ್ಬರಗಳು. ಈಗ ನಮಗೆ ರಾಸಾಯನಿಕ ಗೊಬ್ಬರಗಳಿಗೆ ಮತ್ತು ಈ ಸಾವಯವ ಗೊಬ್ಬರಗಳಿಗೆ ಏನು ವ್ಯತ್ಯಾಸ ಕಾಣ್ಬೋದು ಅಂತ ಹೇಳ್ತೀರಾ ಸರ್? ವ್ಯತ್ಯಾಸ ಅಂತಂದರೆ ಇದರಲ್ಲಿ ಏನಪ್ಪ ಅಂತಂದರೆ ರಾಸಾಯನಿಕ ಮೂಲವಾಗಿರ್ತದೆ. ಇದು ರಾಸಾಯನಿಕ ಗೊಬ್ಬರಗಳು ಬೆಳೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಬೆಳೆಗೆ ಬೇಕಾಗಿರ್ತಕ್ಕಂಥ ರೂಪದಲ್ಲಿ ಕೊಡುವಂಥ ಒಂದು ಗೊಬ್ಬರಗಳಾಗಿರ್ತವೆ. ಸಾವಯವ ರೂಪದಲ್ಲಿರ್ತಂಥ ಗೊಬ್ಬರಗಳೇನಾಗ್ತವೆ ಅಂತಂದರೆ ನಾವು ಭೂಮಿಗೆ ಹಾಕಿದ ನಂತರ ಅದರ ಸಾವಯವ ರೂಪದಲ್ಲಿರ್ತಕ್ಕಂಥ ಪೋಷಕಾಂಶ ಹೇಳ್ತೀವಿ ಅದು ಕೊಳೆತು ತದನಂತರ ಅದು ಕನ್ವರ್ಷನ್ ಆಗಿ ಗಿಡಗಳಿಗೆ ಸಿಗಬೇಕಾಗ್ತದೆ. ಮತ್ತು ಈ ಸಾವಯವ ಗೊಬ್ಬರಗಳನ್ನು ನಾವು ಟನ್ ಗಂಟಲೆ ಹಾಕಬೇಕು ಒಂದು ಎಕರೆಗೆ. ನಮಗೇನಪ್ಪ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕೋಕ್ಕಾಗಲ್ಲ. ಆದರೆ ಅದೇ ರಾಸಾಯನಿಕ ಗೊಬ್ಬರವನ್ನು ನಾವೇನಪ್ಪ ಅಂತಂದರೆ ಒಂದು ಚೀಲ ರೂಪದಲ್ಲಿ ಅಂದರೆ ಕ್ವಿಂಟಾಲ್ ರೂಪದಲ್ಲಿ ಅಥವಾ ಕೆಜಿಗಳ ಒಂದು ಲೆಕ್ಕದಲ್ಲಿ ನಾವು ಏನಪ್ಪ ಅಂತಂದರೆ ಕೊಡುವಂಥ ಗೊಬ್ಬರವಾಗಿರುತ್ತೆ ಸರ್. ಬಹಳಷ್ಟು ರೈತರು ಹೇಳ್ತಾರೆ, ಕೆಲವರೆಲ್ಲ ನಾವು ಅಧಿಕಾರಿಗಳು ಹೇಳೋದಕ್ಕೆ ಹೇಳಿದ್ದೀವಿ, ವಿಜ್ಞಾನಿಗಳು ಹೇಳೋದಕ್ಕೆ ಹೇಳಿದ್ದೀವಿ, ರಾಸಾಯನಿಕಗಳು ವಿಷಕಾರಿ ಅಂತ ಹೇಳ್ತಾರೆ. ಇವು ರಾಸಾಯನಿಕಗಳು ನಿಜವಾಗ್ಲೂ ವಿಷಕಾರಿಯ ಅಥವಾ ಪರಿಸರಕ್ಕೆ ಇವುಗಳಿಂದ ಯಾವ ರೀತಿ ತೊಂದರೆ ಆಗುತ್ತೆ? ನಾವು ವಿಷಕಾರಿ ಆದರೆ ನಾವು ಅವನ್ನು ಬಳಸ್ತಿದ್ದೀವಲ್ಲ, ಏಕೆ ಅಂತ ಸರ್? ನಾವು ಕೃಷಿಯಲ್ಲಿ ಬಳಸುವ ಒಂದು ರಾಸಾಯನಿಕಗಳನ್ನು ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡ್ಬೋದು. ಒಂದು ಈ ರಾಸಾಯನಿಕ ಗೊಬ್ಬರಗಳು, ಎರಡನೇದೇನಪ್ಪ ಅಂತಂದರೆ ವಿವಿಧ ಈಗ ಕೀಟನಾಶಕಗಳು, ರೋಗನಾಶಕಗಳು ಮತ್ತು ಈಗ ಕಳೆನಾಶಕಗಳು ಅಂತ ನಾವೇನು ಹೇಳ್ತೀವಿ, ಔಷಧಿಗಳು ಅಂತಂದು ಹೇಳ್ತೀವಿ. ಅವುಗಳನ್ನು ನಾವೇನಪ್ಪ ಅಂತಂದರೆ ಇನ್ನೊಂದು ರೂಪದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಎರಡು ವಿಧಗಳಲ್ಲಿ ರಾಸಾಯನಿಕ ಗೊಬ್ಬರಗಳು ಏನಪ್ಪ ಅಂತಂದರೆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸುವಂಥ ಮೂಲಗಳಾಗಿರ್ತವೆ. ಇವುಗಳನ್ನು ಒಂದು ಬಳಕೆಯಿಂದ ಯಾವುದೇ ರೀತಿಯ ಒಂದು ತೊಂದರೆ ಇರೋದಿಲ್ಲ. ಯಾಕೆ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ವಿ ಅಂತಂದರೆ, ಯಾವುದೇ ಒಂದು ನಾವು ಬೆಳೆ ಬೆಳಿಬೇಕು ಅಂತಂದರೆ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಮ್ಮದು ಇಳುವರಿಯನ್ನು ಹೆಚ್ಚಿಸೋದು ಯಾವುದೇ ರೈತನ ಒಂದು ಉದ್ದೇಶ. ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಆ ಉತ್ಪನ್ನದ ಒಂದು ಗುಣಮಟ್ಟ ಇರ್ತದೆ. ಮೂರನೇದು ಉದ್ದೇಶ ಏನು ಅಂತಂದರೆ ನಮ್ಮ ಪರಿಸರದ ಒಂದು ಹಾನಿಯಾಗದೇ ಇರತಕ್ಕಂಥ ನೋಡ್ಕೊಳ್ಳೋದು, ಮತ್ತು ನಮ್ಮ ಒಂದು ಭೂಮಿಯ ಒಂದು ಈ ಒಂದು ಪೋಷಕಾಂಶಗಳ ಮಟ್ಟ ಸುಸ್ಥಿರವಾಗಿ ಇರಬೇಕು ಅಂತ ಒಂದು ಉದ್ದೇಶ ಇರ್ತದೆ. ಸೊ ಹಾಗಾಗಿ ಈ ಎಲ್ಲ ಉದ್ದೇಶಗಳನ್ನು ಪೂರೈಸಬೇಕು ಅಂತಂದರೆ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕಾಗ್ತದೆ. ಈ ರಾಸಾಯನಿಕ ಗೊಬ್ಬರಗಳನ್ನು ವಿವೇಚನಾಯುಕ್ತವಾಗಿ ಬಳಸಿದರೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಅದೇ ನಾವು ಏನಪ್ಪ ಅಂತಂದ್ರೆ ಈಗ ಕೆಲವೊಂದು ರಾಸಾಯನಿಕಗಳಿರ್ತವೆ ಗೊಬ್ಬರಗಳಲ್ಲ, ಅವು ಏನಪ್ಪ ಅಂತಂದ್ರೆ ಈ ವೀಡಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತೀವಿ, ಇವುಗಳನ್ನ ಯಥೇಚ್ಛವಾಗಿ ಬಳಸೋದ್ರಿಂದ ಡೆಫಿನೆಟ್ಲಿ ನಮ್ಮ ಒಂದು ಈ ಒಂದು ಪರಿಸರಕ್ಕೆ ಹಾನಿಯಾಗಿ ಆಗ್ತದೆ. ಸೊ ಹಾಗಾಗಿ ಅವುಗಳನ್ನ ನಾವು ಏನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಿದ್ರೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಇನ್ನು ರಾಸಾಯನಿಕ ಗೊಬ್ಬರಗಳಲ್ಲಿ ಕೆಲವೊಂದು ಈಗ ಹಾನಿಕಾರಕ ಅಂತ ಹೇಳ್ತಾರೆ, ಅದು ನಿಜ ಆಗಿರ್ತದೆ. ಎಂಥ ಸಂದರ್ಭದಲ್ಲಿ ಅಂತಂದ್ರೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ, ಕೆಲವೊಂದು ಈಗ ನಮ್ಮ ಒಂದು ನೈಟ್ರೇಟ್ ಯುಕ್ತ ಗೊಬ್ಬರಗಳು ಅಂತ ಹೇಳ್ತೀವಿ, ಅಂದರೆ ಸಾರಜನಕ ಯುಕ್ತ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸಿದಾಗ ಅಲ್ಲಿ ನಾವು ಭೂಮಿಯಲ್ಲಿರ್ತಕ್ಕಂಥ ಅಂದರೆ ಮರಳು ಭೂಮಿಯಾಗಿತ್ತು ಅಂತಂದರೆ, ಅಥವಾ ಯಥೇಚ್ಛವಾಗಿ ನಾವು ನೀರು ಬಿಟ್ಟಾಗ ಆ ಭೂಮಿ ಮುಖಾಂತರ ನೀರು ಹರಿದು ಯಾವುದೋ ಒಂದು ಕೊಳ್ಳಕ್ಕೆ ಸೇರ್ತೈತೆ ಅಂತಂದರೆ ಆ ನೈಟ್ರೇಟ್ ಕೂಡ ಆ ನೀರಿನ ಮುಖಾಂತರ ಹರಿದು ಹಳ್ಳ ಕೊಳ್ಳಗಳಿಗೆ ಸೇರುವಂಥ ಚಾನ್ಸಸ್ ಇರ್ತೈತೆ. ಹಾಗಾಗಿ ಯಥೇಚ್ಛವಾಗಿ ಬಳಸದೆ ವೈಜ್ಞಾನಿಕವಾಗಿ ಬಳಸಿದರೆ ಯಾವುದೇ ತೊಂದರೆಗಳಿರೋದಿಲ್ಲ. ಆಮೇಲೆ ಇತ್ತೀಚೆಗೆ ಸಾಕಷ್ಟು ರೈತರನ್ನ ನಾವು ಮಾತಾಡಿಸಿದಾಗ ಅವರು ಕೆಲವೊಬ್ಬರು ರೈತರು ಇದೇ ಥರದ ಒಂದು ಅಭಿಪ್ರಾಯನ ಪಡ್ತಾರೆ. ಆದರೆ ಇದಕ್ಕೆ ಮೂಲ ಕಾರಣ ಏನು ಅಂತಂದು ಯಾರೂ ನಾವು ಹುಡುಕ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈಗ ಇತ್ತೀಚೆಗೆ ಇರತಕ್ಕಂಥ ಸಮಸ್ಯೆಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ಮಾತ್ರ ಒಂದು ತೊಂದರೆ ಆಗುತ್ತೆ ಅಂತಂದು ಹೇಳೋದಕ್ಕಿಂತನೂ, ರಾಸಾಯನಿಕ ಗೊಬ್ಬರಗಳು ಬಂದ ನಂತರ ಏನಾಗಿದೆ ಅಂತಂದರೆ ರೈತರು ಈ ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿದ್ದಾರೆ. ಈ ಸಾವಯವ ಗೊಬ್ಬರಗಳನ್ನು ಬಳಕೆ ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ನಾವು ಮಣ್ಣಿನಲ್ಲಿ ಈ ಮೂರು ಗುಣಧರ್ಮಗಳಂತ ಹೇಳ್ತೀವಿ, ಅದು ಮಣ್ಣು ಆರೋಗ್ಯವಾಗಿರಬೇಕು ಅಂತಂದರೆ, ಒಂದನೇದು ಭೌತಿಕ ಗುಣಧರ್ಮ, ಎರಡನೇದು ರಾಸಾಯನಿಕ ಗುಣಧರ್ಮ, ಮೂರನೇದು ಜೈವಿಕ ಗುಣಧರ್ಮ ಅಂತ ಹೇಳ್ತೀವಿ. ಈ ಭೌತಿಕ ಗುಣಧರ್ಮ ಅಂತಂದರೆ ನೀರನ್ನು ಹಿಡಿದಿಟ್ಕೊಳ್ಳೋವಂಥ ಕೆಪಾಸಿಟಿ ಇರ್ಬೋದು, ಆಮೇಲೆ ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳೋವಂಥ ಒಂದು ಸಾಮರ್ಥ್ಯ ಇರ್ಬೋದು, ತದನಂತರ ಭೂಮಿಯಲ್ಲಿ ಗಾಳಿ ಆಡುವಂಥ ಸಾಮರ್ಥ್ಯ ಇರ್ಬೋದು, ಇವೆಲ್ಲವೂ ಭೌತಿಕ ಗುಣಧರ್ಮ ಅಂತಂದು ಹೇಳ್ತೀವಿ. ಇವು ಚೆನ್ನಾಗಿದ್ದವು ಅಂತಂದರೆ ಭೌತಿಕ ಗುಣಧರ್ಮ, ಒಂದು ಭೂಮಿಯಲ್ಲಿ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆದರೆ ಅದು ಉತ್ತಮವಾಗಿ ಬರ್ತದೆ. ಇನ್ನು ಜೈವಿಕ ಗುಣಧರ್ಮ ಅಂತಂದರೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಸೂಕ್ಷ್ಮಾಣು ಜೀವಿಗಳು ಅಂತ. ಈಗ ಭೂಮಿಯಲ್ಲಿ ಏನಪ್ಪ ಅಂತಂದರೆ ನಾವು ಒಂದು ಇಡೀ ಮಣ್ಣನ್ನು ಹಿಡ್ಕೊಂಡ್ವಿ ಅಂತಂದರೆ ಅದರಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿರತಕ್ಕಂಥ ಜನಸಂಖ್ಯೆಗಿಂತನೂ ಜಾಸ್ತಿ ನಮಗೇನಪ್ಪ ಅಂತಂದರೆ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಇರ್ತವೆ ಅಂತಂದು ಹೇಳ್ತೀವಿ. ಅದರಲ್ಲಿ ಏನಪ್ಪ ಅಂತಂದರೆ ಎರಡು ಥರ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಕೆಲವೊಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು, ಕೆಲವೊಂದು ಹಾನಿಕಾರಕ ಅಂತ ಇರ್ತೀವಿ. ಹಾನಿಕಾರಕ ಅಂತಂದರೆ ಈ ರೋಗಗಳನ್ನು ತರುವಂಥ ಸೂಕ್ಷ್ಮಾಣು ಜೀವಿಗಳಿರ್ಬೋದು. ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂತಂದರೆ ನಮಗೆ ರೋಗಗಳನ್ನು ಅವಾಯ್ಡ್ ಮಾಡೋರ್ತವೆ, ಮತ್ತು ಈ ಗೊಬ್ಬರವನ್ನು ಕನ್ವರ್ಷನ್ ಮಾಡಿ, ಈಗ ನಾವು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಾವು ಉಸಿರಾಡುವಂಥ ಗಾಳಿನಲ್ಲೇ ಸರಿಸುಮಾರು ಒಂದು 78%ನಷ್ಟು ಸಾರಜನಕ ಇರ್ತದೆ. ಆ ಸಾರಜನಕ ಯಾವ ರೀತಿ ಇರತೈತೆ ಅಂತಂದರೆ ಗಿಡಗಳಿಗೆ ಸಿಗುವಂಥ ರೂಪದಲ್ಲಿರೋದಿಲ್ಲ, ಅದನ್ನು ಈ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಗಿಡಗಳಿಗೆ ಸಿಗುವಂಥ ರೂಪಕ್ಕೆ ಕನ್ವರ್ಷನ್ ಮಾಡುವಂಥ ಕೆಲಸವನ್ನು ಈ ಒಂದು ಸೂಕ್ಷ್ಮಾಣು ಜೀವಿಗಳು ಮಾಡ್ತಿರ್ತವೆ. ಸೊ ಈ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿರಬೇಕು ಅಂದರೆ, ಅಂದರೆ ಜೈವಿಕ ಗುಣಧರ್ಮ, ಮಣ್ಣಿನ ಜೈವಿಕ ಗುಣಧರ್ಮ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ನಾವು ಊಟವನ್ನು ಕೊಡಬೇಕಾಗ್ತದೆ. ಊಟ ಅಂತಂದರೆ ಅವಕ್ಕೇನಪ್ಪ ಅಂತಂದರೆ ಈ ಸಾವಯವ ಗೊಬ್ಬರಗಳನ್ನು ನಾವು ಕೊಡಬೇಕಾಗ್ತದೆ. ಇನ್ನು ಮೂರನೇ ಅಂಶ ಬರೋದು ಅಂತಂದರೆ ನಮಗೆ ರಾಸಾಯನಿಕ ಗುಣಧರ್ಮ, ಮಣ್ಣಿನ ರಾಸಾಯನಿಕ ಗುಣಧರ್ಮದಲ್ಲಿ ಏನಾಗ್ತದೆ ಅಂತಂದರೆ ಸಸ್ಯಗಳಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳು ಸಮತೋಲನದಲ್ಲಿ ಇರಬೇಕಾಗ್ತದೆ. ಅದೇ ರೀತಿಯಾಗಿ ಕೆಲವೊಂದು ಉಪ್ಪಿನ ಅಂಶ ಅದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರಬೇಕಾಗ್ತಿರ್ತೆ. ಈ ಮೂರು ಗುಣಧರ್ಮಗಳನ್ನು, ರಾಸಾಯನಿಕ, ಜೈವಿಕ ಮತ್ತು ಭೌತಿಕ ಗುಣಧರ್ಮಗಳು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಭೂಮಿಗೆ ನಾವು ಏನಪ್ಪ ಅಂತಂದರೆ ಸಾವಯವ ಗೊಬ್ಬರಗಳನ್ನು ಯಥೇಚ್ಛವಾಗಿ ಕೊಡಲೇಬೇಕಾಗ್ತದೆ. ಅವಾಗ ಮಾತ್ರ ನಮ್ಮ ಒಂದು ಮಣ್ಣು ಆರೋಗ್ಯಕರವಾಗಿ ಇರ್ತದೆ. ಆದರೆ ಇತ್ತೀಚೆಗೆ ಏನಪ್ಪ ಅಂದರೆ ರಾಸಾಯನಿಕ ಒಂದು ಬಳಕೆ ಅತಿಯಾಗಿರೋದ್ರಿಂದ ಮತ್ತು ಸಾವಯವ ಗೊಬ್ಬರಗಳನ್ನು ಕಡಿಮೆ ಮಾಡಿರೋದ್ರಿಂದ ತೊಂದರೆ ಆಗ್ತದೆ ಹೊರತು ಬರೀ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ತೊಂದರೆ ಆಗ್ತಲ್ಲ. ಈಗ ಒಂದು ಸಮಯ ಇತ್ತು ನಮ್ಮ ರೈತರು ತಾವು ಏನು ಭತ್ತ ಬೆಳೆಯದಿರ್ಬೋದು ಯಾವುದೇ ಕೃಷಿಗೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು, ಇಲ್ಲ ಹಸಿರೆಲೆ ಗೊಬ್ಬರ ಹಾಕ್ತಿದ್ರು, ಇಂಥ ಗೊಬ್ಬರಗಳನ್ನೇ ಜಾಸ್ತಿ ಬಳಕೆ ಮಾಡ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ರಾಸಾಯನಿಕ ಗೊಬ್ಬರ ಇಲ್ಲದೆ ನಾವು ಕೃಷಿನೇ ಮಾಡಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಮ್ಮ ರೈತರು ತಲುಪಿದರೆ ಕೆಲವರು, ಇಂಥ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಆಗಿಬಿಟ್ಟಿದೆ. ಈ ಒಂದು ರಾಸಾಯನಿಕಗಳನ್ನು ಹೇಗೆ ಪ್ರಾರಂಭ ಮಾಡಿದ್ದೀವಿ, ಯಾವಾಗಿನಿಂದ ಇವು ಪ್ರಾರಂಭ ಆಯಿತು, ಇವು ನಮಗೆ ಅನಿವಾರ್ಯ ಆಗಿತ್ತ ಹೇಗೆ ಅಂತ? ಸರ್, ನಮಗೆ ಒಂದು ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಏನಿತ್ತು ಅಂತಂದರೆ, ಈಗ ನಾವು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಈಗ ನಾವು ಇರತಕ್ಕಂಥ ಜನಸಂಖ್ಯೆ 130 crore. ಅವಾಗ ಇದ್ದುದು ಸರಿಸುಮಾರು ಒಂದು 35-40 crore ಜನಸಂಖ್ಯೆ ಇದ್ವಿ ನಾವು. ಆದರೆ ಅವಾಗಿರ್ತಕ್ಕಂಥ ದನಕರುಗಳ ಸಂಖ್ಯೆ ಈಗ ನಾವು ಇರತಕ್ಕಂಥ ಜನಸಂಖ್ಯೆಯಷ್ಟಿತ್ತು. ಆದರೆ ಅದು ಉಲ್ಟಾ ಆಗಿಬಿಟ್ಟಿದೆ ಸರ್. ಈಗ ಇದು ಫ್ಯಾಕ್ಟ್, ಇದು ಯಾರು ಏನು ಇದು ಮಾಡಲಿಕ್ಕಾಗಲ್ಲ. ದನಕರುಗಳ ಸಂಖ್ಯೆ ಕಡಿಮೆ ಆಗಿದೆ, ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಈಗ ನಮಗೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಸಗಣಿ ಗೊಬ್ಬರ ಅಂತ ನಾವೇನು ಹೇಳ್ತೀವಿ, ಕೆಲವೊಬ್ಬರು ಊರ್ ಮನೆ ಗೊಬ್ಬರ ಅಂತಾರೆ, ಹಸಿರಲ ಗೊಬ್ಬರ, ಇವೆಲ್ಲವೂ ಸಿಗೋದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಾಗಾಗಿ ಮತ್ತು ಈ ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ಕೃಷಿಗೆ ಯಾಕೆ ತಂದರು ಅಂತ ನೋಡೋದಾದರೆ, ನಮ್ಮ ಏನು ಆವಾಗಲೇ ಹೇಳ್ದಂಗೆ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶದಲ್ಲಿ ಏನಪ್ಪ ಅಂತಂದರೆ ಆಹಾರದ ಕೊರತೆ ಬಹಳಷ್ಟು ಆಗಿತ್ತು. ಅವಾಗ ಏನು ಮಾಡಿದರು ಅಂತಂದರೆ ನಾವು ಬೇರೆ ಒಂದು ದೇಶಗಳ ಒಂದು ಅವರು ಆಹಾರವನ್ನು ಪೂರೈಸೋದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಅದನ್ನು ತಪ್ಪಿಸ್ಲಿಕ್ಕೆ ಆಗಿರತಕ್ಕಂಥ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳ ಮುಖಾಂತರ ಹೈಬ್ರಿಡ್ಗಳನ್ನ ತರೋದಿರ್ಬೋದು ಮತ್ತು ರಾಸಾಯನಿಕಗಳನ್ನು ತಂದರು. ಅದರ ಒಂದು ಉದ್ದೇಶ ಈಡೇರಿಬಿಟ್ಟು ಈಗ ನಾವೇನಪ್ಪ ಅಂತಂದರೆ ಸೆಲ್ಫ್ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ನಮ್ಮ ಆಹಾರವನ್ನು ನಾವು ಬೆಳ್ಕೊಂಡ್ಬಿಟ್ಟು ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡುವಷ್ಟು ನಾವು ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸರಿ ಸುಮಾರು 1978-70 ನಮಗೇನಪ್ಪ ಅಂತಂದರೆ ಈ ಒಂದು ಹಸಿರು ಕ್ರಾಂತಿ ಅಂತ ಏನು ಮಾಡಿದ್ರಿ, ಅದರ ಮುಖಾಂತರ ನಾವೇನಪ್ಪ ಅಂತಂದರೆ ರಾಸಾಯನಿಕ ಗೊಬ್ಬರಗಳು ನಮ್ಮ ದೇಶಕ್ಕೆ ಯಥೇಚ್ಛವಾಗಿ ಬರಮಾಡಿಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಇತ್ತೀಚೆಗೆ ಏನಾಗಿದೆ ಅಂತಂದರೆ ಇವುಗಳ ಬಳಕೆಯನ್ನೇ ರೈತರು ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೆ ಇವುಗಳ ಬಳಕೆ ಈಗ ನಾವೇನು ಬಳಸ್ತಾ ಇದ್ದೀವಿ ಅಷ್ಟು ಬೇಕಾಗುತ್ತಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಅಷ್ಟು ಈಗ ಸಾಕಷ್ಟು ನಾವು ನೋಡುವಂಥ ಪ್ರದೇಶಗಳಲ್ಲಿ ಹೋಗುವಂಥ ಪ್ರದೇಶಗಳಲ್ಲಿ ನೋಡಿದರೆ ರೈತರು ಯಥೇಚ್ಛವಾಗಿ ಸುಮ್ಮನೆ ಈಗ ಅವುಗಳನ್ನು ವೈಜ್ಞಾನಿಕವಾಗಿ ಬಳಸದೆ ಏನಪ್ಪ ಅಂತಂದರೆ ಸುಮ್ಮನೆ ಈಗ ಏನು ನಮ್ಮ ಹತ್ರ ಗೊಬ್ಬರ ಇದೆ ಅದನ್ನು ನಾವು ಬಳಸ್ತಾ ಇದ್ದೀವಿ, ಭೂಮಿಗೆ ಏನು ಬೇಕು ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ಬಳಸುವಂಥ ಪರಿಪಾಠ ಇನ್ನೂ ನಮ್ಮಲ್ಲಿ ಬಂದಿಲ್ಲ ಸರ್. ಸೊ ಹಾಗಾಗಿ ಇವುಗಳ ಸಮರ್ಥ ಬಳಕೆ ಆಗಬೇಕು ಅಂತಂದರೆ ಇವನ್ನ ಯಾವ ರೀತಿ ಬಳಸಬೇಕು ಅಂತ ನೋಡೋದಾದರೆ, ಒಂದೇದು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಕ್ಕಿಂತ ಮುಂಚೆ ನಾವು ಯಾವ ಬೆಳೆ ಬೆಳೀತಿದ್ದೀವಿ ಅದಕ್ಕೆ ಏನು ಪೋಷಕಾಂಶಗಳು ಬೇಕು ಅನ್ನೋದನ್ನು ನೋಡಬೇಕು. ಈಗ ಸಾಕಷ್ಟು ಸರಿ ನಾವು ನೋಡ್ತಿರ್ತೀವಿ ಸರ್ ಏನಂತಂದರೆ ಈಗ ಮೆಕ್ಕೆಜೋಳ ಹಾಕಿದ್ರು ಒಂದೇ ಥರ ಗೊಬ್ಬರ ಕೊಡ್ತಿರ್ತಾರೆ, ಭತ್ತ ಹಾಕಿದ್ರು ಒಂದೇ ಥರ ಗೊಬ್ಬರ ಕೊಡ್ತಿರ್ತಾರೆ, ಶೇಂಗಾ ಹಾಕಿದ್ರು ಒಂದೇ ಥರ ಗೊಬ್ಬರ ಕೊಡ್ತಿರ್ತಾರೆ. ನಮ್ಮಲ್ಲಿ ಯಾವ ರೀತಿ ವೈವಿಧ್ಯತೆ ಇದೆ ಅಂದರೆ ನಾವು ಮನುಷ್ಯರಾಗಿ ನಾವು ಯಾವ ರೀತಿ ಊಟ ಮಾಡ್ತಿರ್ತೀವಿ. ಈಗ ನನಗೆ ಒಂದು ಊಟ ಇಷ್ಟ ಆದರೆ ಇನ್ನೊಬ್ಬರಿಗೆ ಮತ್ತೊಂದು ಊಟ ಇಷ್ಟ ಆಗಿರ್ತದೆ. ಸೊ ಹಾಗಾಗಿ ಬೆಳೆಗಳಲ್ಲೂ ಕೂಡ ಅದೇ ರೀತಿ ವೈವಿಧ್ಯತೆ ಇರುತ್ತೆ. ನಾವು ಯಾವ ಬೆಳೆ ಬೆಳಿತೀವಿ ಅನ್ನೋದ್ರ ಮೇಲೆ ಗೊಬ್ಬರಗಳನ್ನು ನಿರ್ಧಾರ ಮಾಡ್ಕೋಬೇಕು. ಎರಡನೇದಾಗಿ ಆ ಒಂದು ಭೂಮಿಯಲ್ಲಿ ಎಷ್ಟು ಪೋಷಕಾಂಶಗಳಿದ್ದಾವೆ ಅದನ್ನು ನಾವೇನಪ್ಪ ಅಂತಂದರೆ ಈ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ತಿಳ್ಕೊಬೇಕಾಗ್ತದೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ಮಣ್ಣು ಪರೀಕ್ಷಾ ಕೇಂದ್ರಗಳು ಸಾಕಷ್ಟು ಆಗಿದ್ದಾವೆ. ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗ್ತದೆ, ಕೃಷಿ ಇಲಾಖೆಯಲ್ಲಿ ಸಿಗ್ತದೆ, ಆಮೇಲೆ ಕೃಷಿ ಇಲಾಖೆಯ ಮುಖಾಂತರ ಈಗ ಏನಪ್ಪ ಅಂತಂದರೆ ಪ್ರತಿ ಒಂದು ಹೋಬಳಿಗೂ ಕೂಡ ಒಂದೊಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳನ್ನು ತೆರೆದಿದ್ದಾರೆ. ಅಲ್ಲಿ ಹತ್ತಿರದಲ್ಲಿರತಕ್ಕಂಥ ಮಣ್ಣು ಪರೀಕ್ಷಾ ಪ್ರಯೋಗಾಲಯದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಈ ಗೊಬ್ಬರಗಳನ್ನು ಬಳಸೋದು ಸೂಕ್ತ ಸರ್. ಆಮೇಲೆ ಬಳಸುವ ವಿಧಾನ, ಈಗ ಸಾಕಷ್ಟು ಸರಿ ನಾವು ರೈತರನ್ನ ನೋಡ್ತಿರ್ತೀವಿ ಗೊಬ್ಬರ ಹಾಕಬೇಕಾದ್ರೆ ಸುಮ್ಮನೆ ಮೇಲ್ಗಡೆನೆ ಚೆಲ್ಕೊಂಡು ಹೋಗ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಥರದ ಗೊಬ್ಬರಗಳು ಲಾಸಸ್ ಜಾಸ್ತಿ ಆಗ್ತವೆ. ಮತ್ತು ಇದನ್ನು ಯಾವ ರೀತಿ ಬಳಸಬೇಕು ಅಂತಂದರೆ ಯಾವುದೇ ಗೊಬ್ಬರ ಆಗಲಿ ಬಳಸಿದ ನಂತರ ಅದು ಮಣ್ಣಲ್ಲಿ ಮುಚ್ಚಬೇಕು ಸರ್. ಮಣ್ಣಲ್ಲಿ ಮುಚ್ಚದೇ ಇದ್ದರೆ ಏನು ತೊಂದರೆ ಆಗ್ತದೆ ಅಂತಂದರೆ ಈ ಗೊಬ್ಬರಗಳಲ್ಲಿ ಲಾಸಸ್ನ ನಾವು ನೋಡೋದಾದರೆ ಎರಡು ಥರ ಲಾಸ್ ಆಗ್ತಿರ್ತದೆ. ಒಂದು ವೊಲಟಲೈಸೇಷನ್ ಲಾಸ್ ಅಂತೀವಿ, ಅಂದರೆ ಅದು ಆವಿಯಾಗಿ ಹೋಗುವಂಥ ಒಂದು ಲಾಸ್ ಅಂತಂದು ಹೇಳ್ಬೋದು. ಆವಿಯಾಗಿ ಹೋಗ್ತದೆ ಅಂತಂದರೆ ಈಗ ನಾವು ಯೂರಿಯಾವನ್ನು ಮೇಲ್ಗಡೆ ಹಾಕಿದ್ದೀವಿ ಅಂತಂದರೆ ಯೂರಿಯಾ ನಾವು ಭೂಮಿಗೆ ಹಾಕಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಈ ತೇವಾಂಶದ ಜೊತೆಗೆ ರಿಯಾಕ್ಷನ್ ಆಗಿಬಿಟ್ಟೇನಪ್ಪ ಅಂತಂದರೆ ಅಮೋನಿಯಾ ಅಂತಂದು ರಿಲೀಸ್ ಆಗ್ತದೆ. ಆ ಅಮೋನಿಯಾ ಏನಪ್ಪ ಅಂತಂದರೆ ನಾವು ಮಣ್ಣಿನ ಒಳಗಡೆ ಸೇರಿಸದೇ ಇದ್ದರೆ ಈ ಒಂದು ಗೊಬ್ಬರವನ್ನು ಅಮೋನಿಯಾ ಗಾಳಿಗೆ ಹಾರಿ ಹೋಗುವಂಥ ಚಾನ್ಸಸ್ ಇರ್ತದೆ. ಇನ್ನು ಎರಡನೇದು ಏನಂತಂದರೆ ಈಗ ಎಲ್ಲ ರಸಗೊಬ್ಬರಗಳೇನಪ್ಪ ಅಂತಂದರೆ ನೀರಿನಲ್ಲಿ ಕರಗ್ತಿರ್ತವೆ ನಾವು ಹಾಕಿದ ನಂತರ. ಸ್ಪೆಷಲಿ ಪೊಟ್ಯಾಶಯುಕ್ತ ಗೊಬ್ಬರಗಳೇನಾಗ್ತವಪ್ಪ ಅಂತಂದರೆ ಅವು ಬೇಗ ನೀರಿನಲ್ಲಿ ಕರಗ್ತವೆ, ಆಮೇಲೆ ಅದು ಭೂಮಿಯಲ್ಲಿ ಜಾಸ್ತಿ ದಿನ ಹಿಡಿದಿಟ್ಕೊಳಕ್ಕಾಗಲ್ಲ ಸರ್. ಏನಾದರೂ ಜಾಸ್ತಿ ಜೋರ್ ಮಳೆ ಆಯಿತು ಹೀಗಾದಾಗ ಅದು ಭೂಮಿಯಿಂದ ಹೊರಗಡೆ ಹರಿದು ಹೋಗುವಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಯಾವುದೇ ಗೊಬ್ಬರಗಳನ್ನು ನಾವು ಬಳಸಿದರೆ ಅದು ಭೂಮಿನಲ್ಲಿ ಸರಿಯಾಗಿ ಮಿಶ್ರಣ ಆಗಬೇಕು. ಮೇಲ್ಗಡೆ ಉಗ್ಗದಾಗಲಿ ಅಥವಾ ಈಗಾಗಲೇ ಉಗ್ಗಿಬಿಟ್ಟು ಕಲ್ಟಿವೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಅಷ್ಟೊಂದು ಸೂಕ್ತ ಅಲ್ಲ ಸರ್. ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಯಾವ್ಯಾವ ಥರದ ಗೊಬ್ಬರಗಳಿದ್ದಾವೆ ಅಂತ ನೋಡಬೇಕಾಗ್ತದೆ. ಎಲ್ಲವೂ ಒಂದೇ ಥರ ಅಲ್ಲ ಸರ್. ಈಗ ಒಂದು ನಾವು ಏನಪ್ಪ ಅಂತಂದರೆ ಭೂಮಿಗೆ ಸೇರಿಸುವ ರಸಗೊಬ್ಬರಗಳು ಅಂತ ಹೇಳ್ತೀವಿ, ಇವುಗಳು ಪೂರ್ತಿ ನೀರಿನಲ್ಲಿ ಕರಗೋದಿಲ್ಲ, ಇವುಗಳನ್ನು ನಾವು ಭೂಮಿಗೆ ಕೊಡಬೇಕು. ಭೂಮಿ ಕೊಟ್ಟಾಗ ಭೂಮಿಯಿಂದ ಬೇರುಗಳ ಮುಖಾಂತರ ಹೀರ್ಕೊಳ್ತವೆ ಬೆಳೆಗಳು. ಇನ್ನು ಎರಡನೇ ಥರದ ಒಂದು ರಾಸಾಯನಿಕ ಗೊಬ್ಬರಗಳು ಅಂತಂದರೆ ನೀರಿನಲ್ಲಿ ಕರಗುವ ಗೊಬ್ಬರಗಳು, ಇವು ಪೂರ್ತಿ ನೀರಿನಲ್ಲಿ ಕರಗುವಂಥ ಗೊಬ್ಬರಗಳು. ನಾವೀಗ ಏನಪ್ಪ ಉದಾಹರಣೆಗೆ ಹೇಳಬೇಕು ಅಂತಂದರೆ 1919-19 ಅಂತ ಭಾಳಷ್ಟು ಜನ ರೈತರು ಬಳಸ್ತಾರೆ, ಮತ್ತು ಅದ್ರ ಜೊತೆಗೆ 1345 ಅಂತ ಬರ್ತವೆ, ಮತ್ತು ಇದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯಂಟ್ಗಳಂತಂದು ಬರ್ತವೆ. ಇವುಗಳೇನಪ್ಪ ಅಂತಂದರೆ ಎಲೆಗಳ ಮುಖಾಂತರ ನಾವು ಸಿಂಪರಣೆ ಮಾಡ್ಬೋದು, ಮತ್ತು ಡ್ರಿಪ್ಗಳ ಮುಖಾಂತರ ನಾವು ಈ ಒಂದು ಗೊಬ್ಬರಗಳನ್ನು ಕೊಡ್ಬೋದು. ಇಲ್ಲಿ ಯಾಕೆ ಉಪಯೋಗ ಅಂತಂದರೆ ಈ ಗೊಬ್ಬರಗಳು ಈಗ ನಾವು ರಾಸಾಯನಿಕ ಗೊಬ್ಬರಗಳು ಅಂದರೆ ಮಣ್ಣಿಗೆ ಸೇರಿಸುವ ರಾಸಾಯನಿಕ ಗೊಬ್ಬರಗಳಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿ ಬಳಕೆ ಆಗುತ್ತೆ ಅಂತ ನೋಡೋದಾದರೆ ಸಾರಜನಕ ಗೊಬ್ಬರಗಳು ಏನಪ್ಪ ಅಂದರೆ ಒಂದು 30-40% ಮಾತ್ರ ಉಪಯೋಗ ಆಗ್ತವೆ. ಮತ್ತು ಫಾಸ್ಫರಸ್ ಯುಕ್ತ ಗೊಬ್ಬರಗಳು, ರಂಜಕಯುಕ್ತ ಗೊಬ್ಬರಗಳು ಅಂತಂದು ಹೇಳ್ತೀವಲ್ಲ, ಅದು ಈಗ DAP ಇರ್ಬೋದು, MAP ಅಂತಂದು ಬರ್ತೈತೆ, ಅವೆಲ್ಲ ಏನಪ್ಪ ಅಂತಂದರೆ ಸರಿಸುಮಾರು ಒಂದು 20-30% ಮಾತ್ರ ಉಪಯೋಗ ಆಗೋದು. ಇನ್ನು ಪೊಟ್ಯಾಶಯುಕ್ತ ಗೊಬ್ಬರಗಳಲ್ಲಿ ಈಗ ಎಮ್ ಒ ಪಿ ಅಂತಂದು ಹೇಳ್ತೀವಿ, ಅದು ಸರಿಸುಮಾರು ಒಂದು 50-60% ಮಾತ್ರ ನಮಗೆ ಹಾಕಿರ್ತಕ್ಕಂಥ ಗೊಬ್ಬರ ಉಪಯೋಗ ಆಗ್ತದೆ. ಅಂದರೆ ಇವು ಮಣ್ಣಿಗೆ ಸೇರಿಸಿದರೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ, 100 kg ಹಾಕಿದರೆ ಸುಮಾರು ಒಂದು 30-40% ಮಾತ್ರ ಬೆಳೆಗಳಿಗೆ ಸಿಗ್ತದೆ. ಆದರೆ ಅದೇ ನಾವು ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಎಲೆಗಳ ಮುಖಾಂತರ ಸಿಂಪರಣೆ ಮಾಡಿದರೆ ಈ ರಸಗೊಬ್ಬರಗಳ ಒಂದು ಬಳಕೆ ಎಷ್ಟಾಗುತ್ತೆ ಅಂತಂದರೆ ಸರಿಸುಮಾರು ಒಂದು 90-95% ಉಪಯೋಗ ಆಗ್ತದೆ. ಅಂದರೆ ಇಲ್ಲಿ ಲಾಸಸ್ ಕಡಿಮೆ ಆಗ್ತದೆ. ಆಮೇಲೆ ಈ ರಾಸಾಯನಿಕ ಗೊಬ್ಬರಗಳು ಅಂದರೆ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಡ್ರಿಪ್ ಮುಖಾಂತರನೂ ಕೂಡ ನಾವು ಬಳಸ್ಬೋದು. ಅಲ್ಲಿ ಏನಪ್ಪ ಅಂತಂದರೆ ಆಯಾ ಬೆಳೆಗೆ ತಕ್ಕಂಗೆ, ಅಂದರೆ ಈಗ ನಾವು ಲಾಂಗ್ ಟರ್ಮ್ ಕ್ರಾಪ್ ಮಾಡ್ತಿದ್ದೀವಿ ಅಂತಂದರೆ ಆ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಮತ್ತು ಆ ಬೆಳೆ ಯಾವ ಸ್ಟೇಜಲ್ಲಿದೆ ಅಂತಂದು ಆ ಸ್ಟೇಜ್ಗೆ ಸೂಕ್ತವಾಗಿರ್ತಕ್ಕಂಥ ಗೊಬ್ಬರಗಳನ್ನು ನಾವು ಏನಪ್ಪ ಅಂತಂದರೆ ಡ್ರಿಪ್ ಮುಖಾಂತರ ಬಿಟ್ಟು ಕೂಡ ನಾವು ಬೆಳೆಯನ್ನು ಬೆಳೆಯಬಹುದು ಸರ್. ಸರ್, ಈಗ ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ರೈತರು ಅತಿ ಯಥೇಚ್ಛವಾಗಿ ಬಳಸ್ತಾರೆ ಅಂತ ಹೇಳಿದ್ವಿ, ಅದನ್ನು ಒಂದು ಏನು ರೆಕಮೆಂಡೆಡ್ ಒಂದು ವಿಧಾನದಲ್ಲೇ ವೈಜ್ಞಾನಿಕವಾಗಿ ಅದನ್ನು ಬಳಸೋದ್ರಿಂದ ಆರ್ಥಿಕವಾಗಿ ಅವರಿಗೆ ಯಾವ ರೀತಿ ಒಂದು ಲಾಭ ಆಗುತ್ತೆ, ಮತ್ತು ಬೆಳೆಗಳಿಗೂ ಅದರಿಂದ ಅನುಕೂಲ ಆಗುತ್ತೆ, ಆಮೇಲೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ? ಡೆಫಿನೆಟ್ಲಿ ಸರ್. ಇಲ್ಲಿ ಏನಾಗುತ್ತೆ ಅಂತಂದರೆ ಸರ್, ಈಗ ಭಾಳಷ್ಟು ನಾವು ರೈತರಲ್ಲಿ ನಾವು ಹೋದಾಗ ಏನಪ್ಪ ಅಂತಂದರೆ ಯಾವ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ಹೇಳ್ತೀವಿ, ಅಂದರೆ ಖರ್ಚು ಸಾಗುವಳಿಯ ಖರ್ಚು ಎಲ್ಲಿ ಜಾಸ್ತಿ ಆಗ್ತದೆ ಅಂತಂದರೆ ಈ ರಸಗೊಬ್ಬರಗಳಿಗೋಸ್ಕರನೇ ಸರಿಸುಮಾರು ಒಂದು 30-40% ಖರ್ಚು ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಇವುಗಳನ್ನು ನಾವು ಸಮರ್ಥವಾಗಿ ಬಳಸೋದ್ರಿಂದ ಒಂದನೇದು ನಮಗೇನಪ್ಪ ಅಂತಂದರೆ ರೈತರಿಗೆ ಆರ್ಥಿಕವಾಗಿ ಉಳಿತಾಯ ಆಗ್ತದೆ, ಎರಡನೇದು ಒಂದು ಗುಣಮಟ್ಟ, ಬೆಳೆಯ ಗುಣಮಟ್ಟ ಅಂತ ಹೇಳ್ತೀವಿ, ಅದು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ಆಮೇಲೆ ಇವುಗಳನ್ನು ಬಳಸೋದ್ರಿಂದ ಏನಪ್ಪ ಅಂತಂದರೆ ಗುಣಮಟ್ಟ ಯಾವ ರೀತಿ ಆಗ್ತದೆ ಅಂತಂದರೆ ಸಾಕಷ್ಟು ಬೆಳೆಗಳಲ್ಲಿ ಏನಪ್ಪ ಅಂತಂದರೆ ಈ ನಮ್ಮ ರೈತರು ಪೊಟ್ಯಾಶಯುಕ್ತ ಗೊಬ್ಬರಗಳನ್ನು ಬಳಸೋದು ಸ್ವಲ್ಪ ಕಡಿಮೆ. ಈಗ ಸಾರಜನಕ ಜಾಸ್ತಿ ಬಳಸ್ತಾರೆ, ಸಾರಜನಕ ಯಾಕೆ ಜಾಸ್ತಿ ಬಳಸ್ತಾರೆ ಅಂತಂದರೆ ಈ ಯೂರಿಯಾ ಹಾಕಿದ ತಕ್ಷಣವೇ ಈ ಮೆಕ್ಕೆಜೋಳ ಇರ್ಬೋದು ಅಥವಾ ಭತ್ತ ಇರ್ಬೋದು ಇಂಥ ಬೆಳೆಗಳು ಒಂದಿನ ಅಥವಾ 2 ದಿನದಲ್ಲಿ ಅದಕ್ಕೆ ಅವುಗಳ ಕಲರೇ ಚೇಂಜ್ ಆಗಿಬಿಡುತ್ತೆ ಸರ್. ಹಾಗಾಗಿ ಅದು ಭಾಳಷ್ಟು ಜನ ರೈತರಿಗೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಾವು ಅಸಮತೋಲಿತ ಗೊಬ್ಬರಗಳನ್ನು ಅಂತ ಹೇಳ್ತೀವಿ, ಬರೀ ಸಾರಜನಕ ಗೊಬ್ಬರನ್ನೇ ಜಾಸ್ತಿ ಹಾಕಿದಾಗ ಗಿಡಗಳು ಎತ್ತರ ಬೆಳೀತವೆ, ಆಮೇಲೆ ದಷ್ಟಪುಷ್ಟವಾಗಿ ಬೆಳೆಯೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಕೀಟ ಮತ್ತು ರೋಗಗಳನ್ನು ಆಹ್ವಾನ ಮಾಡ್ಕೊಂಡಾಗ್ತದೆ. ಅದೇ ನಾವು ಸ್ವಲ್ಪ ಪೊಟ್ಯಾಶಯುಕ್ತ ಗೊಬ್ಬರಗಳನ್ನು ಕೊಟ್ಟಾಗ ಇದು ಏನು ಪೊಟ್ಯಾಶ್ ಏನು ಕೆಲಸ ಮಾಡ್ತದೆ ಅಂತಂದರೆ ಬೆಳೆಗಳಲ್ಲಿ ಇಳುವರಿಯನ್ನು ಹೆಚ್ಚು ಮಾಡುವಂಥ ಕೆಲಸ. ಒಂದೇದು ಕಾಳು ಸರಿಯಾಗಿ ಕಟ್ಟಬೇಕು ಅಂದರೆ ಆಮೇಲೆ ಹೂವು ಚೆನ್ನಾಗಿ ಆಗಬೇಕು ಅಂತಂದರೆ ಈ ಪೊಟ್ಯಾಶಯುಕ್ತ ಗೊಬ್ಬರನ ಕೊಡಬೇಕಾಗ್ತದೆ. ಮತ್ತು ಈ ಪೊಟ್ಯಾಶಯುಕ್ತ ಗೊಬ್ಬರಗಳನ್ನು ಕೊಡೋದ್ರಿಂದ ಇನ್ನೊಂದೇನಪ್ಪ ಅಂತಂದರೆ ರೋಗ ಮತ್ತು ಕೀಟಗಳ ಒಂದು ಬಾಧೆಯನ್ನು ಕೂಡ ಕಡಿಮೆ ಆಗುವುದನ್ನು ನಾವು ಕಂಡಿದ್ದೇವೆ. ಸೊ ಹಾಗಾಗಿ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನಾವು ಕೊಡಬೇಕಾಗ್ತದೆ. ಈಗ ಸಾಕಷ್ಟು ಕಡೆ ನಾವು ಈಗ ಅಡಿಕೆ ನಮ್ಮ ಈ ಭಾಗದಲ್ಲಿ ಜಾಸ್ತಿ ಬರ್ತಾ ಇರೋದ್ರಿಂದ ನಾವು ತೋಟಗಳಿಗೆ ಹೋದಾಗ ಕಾಯಿ ಭಾಳ ಉದುರುತ್ತದೆ ಸರ್, ಕಾಯಿ ಒಡಿತತೆ ಮತ್ತು ಹರಳು ಭಾಳ ಉದುರುತ್ತದೆ ಅಂತ ಈ ಥರದ ಸಮಸ್ಯೆಗಳು ಭಾಳಷ್ಟು ನಾವು ಕೇಳಿದ್ದೀವಿ. ಇವುಗಳಿಗೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಾವು ಹಾಕಿದಂಥ ಗೊಬ್ಬರಗಳು. ಪೊಟ್ಯಾಶಯುಕ್ತ ಗೊಬ್ಬರಗಳನ್ನು ಬಳಸದೇ ಇರೋದು, ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಬಳಸದೇ ಇರೋದು. ಸ್ಪೆಷಲಿ ಮೈಕ್ರೋನ್ಯೂಟ್ರಿಯೆಂಟ್ ಎದಕ್ಕೆ ಉಪಯೋಗ ಅಂತಂದರೆ ಯಾವುದೇ ಒಂದು ಬೆಳೆಯ ಒಂದು ಗುಣಮಟ್ಟವನ್ನು, ಆ ಒಂದು ಈಗ ತರಕಾರಿಗಳಲ್ಲಿರ್ಬೋದು ಮತ್ತು ಈಗ ನಾವು ಭತ್ತನೇ ಬಂದ್ರೂ ಅದರಲ್ಲೂ ಕೂಡ ಗುಣಮಟ್ಟ ಚೆನ್ನಾಗಿರಬೇಕು ಅಂತಂದರೆ ಲಘು ಪೋಷಕಾಂಶಗಳು ಮತ್ತು ಪೊಟ್ಯಾಶಯುಕ್ತ ಗೊಬ್ಬರಗಳ ಬಳಕೆ ಇತ್ತೀಚಿನ ದಿನಗಳಲ್ಲಿ ಅನಿವಾರ್ಯ ಆಗಿಬಿಟ್ಟಿದೆ ಸರ್. ತುಂಬ ಧನ್ಯವಾದ ಸರ್. ಈಗ ಯಾವುದೇ ಒಂದು ಗೊಬ್ಬರ ಇರ್ಬೋದು, ಅಂದರೆ ರಾಸಾಯನಿಕ ಇರ್ಬೋದು ಅಥವಾ ಸಾವಯವ ಇರ್ಬೋದು ಜೈವಿಕ ಇರ್ಬೋದು, ನಾವು ಅಗತ್ಯ ಪ್ರಮಾಣದಲ್ಲಿ ಅದನ್ನು ಬಳಸೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಆಮೇಲೆ ನಮ್ಮ ಭೂಮಿಯ ಫಲವತ್ತತೆ ಉಳಿತದೆ, ಜೊತೆಗೆ ನಮ್ಮ ಇಳುವರಿನ ಚೆನ್ನಾಗಿ ಬರುತ್ತೆ ಅಂತ ತಾವು ತಿಳಿಸ್ಕೊಟ್ರೆ. ಆಮೇಲೆ ರಾಸಾಯನಿಕಗಳು ವಿಷಕಾರಿ ಯಾವಾಗ ಆಗುತ್ತೆ ಅದನ್ನು ನಾವು ಯಥೇಚ್ಛವಾಗಿ ಬಳಸೋದ್ರಿಂದ, ಅದು ಮಿತಿ ಇಲ್ದಂಗೆ ಬಳಸೋದ್ರಿಂದ ಈ ಸಮಸ್ಯೆಗಳಾಗ್ತವಂಥ ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ರಾಸಾಯನಿಕ ಗೊಬ್ಬರಗಳ ಸಮರ್ಥ ಬಳಕೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ HM ಸಣ್ಣಗೌಡರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಇನ್ನು ಮುಂದೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆ. ಕೊಲೆ ಕೊಲೆ ಕೋಲು ಕೊಲೆ ಕೋಲು ಕೊಲೆ ಕೋಲು ಕೊಲೆ ಕೋಲು ಕೋಲೆ, ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ. ಮಲ್ಲಯ್ಯ ನಿರುವುದು ಇಲ್ಲಿಗೆ ಕಾವುತ ಮಲ್ಲಯ್ಯ ನಮಡ್ದಿ ಮಲುಗಮ್ಮ, ಕೋಲಣ್ಣ ಕೋಲೆ ಮಲ್ಲಯ್ಯ ನಮಡ್ದಿ ಮಲುಗಮ್ಮ. ಮಲ್ಲಯ್ಯನ್ನ